ಹುಬ್ಬಚ್ಚಿ ಗೂಡಿನಲ್ಲಿ ಕಟ್ಟು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಎಂಥ ನೋರು ಹಸಿಯಾರು ತಂದೋರು ಈ ಪ್ರೀತಿ ಹುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಬಂಗಾರಿಯೇ ನಿಂಗೆ ಬಂಗಾರದ ಕೊಡುಗೆ ನೀಡಿದ ಆ ಕ್ಷಣ ಸಾರ್ಥಕ ಜೀವನ ನೀ ಕೊಟ್ಟ ಕಾಣಿಕೆ ಹಿಂಗೆ ಬಚ್ಚಿಟ್ಟು ನನ್ನೊಳಗೆ ರೆಪ್ಪೆಯ ಮುಚ್ಚಳೆ ಕಾವಲು ಕಾಯುವೆ ನೀನೆ ಒಂದು ಪ್ರೇಮ ಸಿಂಧು ನನಗೆ ಎಂದೆಂದಿಗೂ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಸಾವಿರ ಬೋಲೆ ನಿಂಗಾಗಿ ಗೀಚಿದರು ಹೇಳಲು ಆಗದು ಪ್ರೀತಿಯೇ ಅಂತದು ನಿನ್ನ ಸೇರಿ ಬಾಳದಾರಿ ನಡೆದು ಎಂದೆಂದಿಗೂ ಬಚ್ಚಿ ಗುಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥನೋರು ಹಸಿಯಾರು ತಂದೋರು ಈ ಪ್ರೀತಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥನೋರು ಹಸಿಯಾರು ತಂದೋರು ಈ ಪ್ರೀತಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ